ಅದರಲ್ಲಿ 8 ಎಕರೆಗೆ ನಾನು ಈಗ ಆಲ್ರೆಡಿ ಇದೆ ಸರ್, ಬಾಳೆ ಹಾಕಿದ್ದೀನಿ, ಅದರಲ್ಲಿ ಅಡಿಕೆ ಇದೆ, ತೆಂಗು ಇದೆ ಸರ್. ಈ ಖುಷ್ಕಿ ಜಮೀನು ಅಂದ್ರೆ ಮಳೆಯಾಶ್ರಿತ ಜಮೀನಿನಲ್ಲಿ ಏನೇನು ಬೆಳೀತೀರ? ಮಳೆಯಾಶ್ರಿತ ಜಮೀನಿನಲ್ಲಿ, ಖುಷ್ಕಿ ಜಮೀನಿನಲ್ಲಿ ನಾನು ನವಣೆ ಬೆಳೀತಿದ್ದೇನೆ. ಅದು ಮಳೆ ಬಂತು ಅಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಅದರಲ್ಲಿ ಸ್ವಲ್ಪ ನಷ್ಟ ಆಗ್ತಿದೆ. ಆದ್ರೆ ನಷ್ಟ ಆಗ್ತಿದೆ ಅಂತೇಳಿ ಅಲ್ಲಿಗೆ ಕೈ ಬಿಡಂಗಿಲ್ಲ ಸರ್. ಯಾವುದೇ ಕಾರಣಕ್ಕೂ ಛಲ ಇರಬೇಕು ಸರ್ ಮನುಷ್ಯನಲ್ಲಿ. ನನ್ನಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಛಲ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ ಸರ್. ಅಂದ್ರೆ ಈ ಖುಷ್ಕಿ ಜಮೀನಲ್ಲಿ ನವಣೆ ಒಂದಿನ ಬೆಳೆ ಏನಾದ್ರೂ ಬೆಳೆ ಪರಿವರ್ತನೆ ಮಾಡ್ತಾರೆ, ಪ್ರತಿ ವರ್ಷ ಒಂದೊಂದರ ಬೆಳೆಗಳಾಗ್ತಾರೆ ಹಂಗೆ ಸರ್? ಜಮೀನಲ್ಲಿ ಆಗಿದ್ದಾಗಲೇ ಬದಲಾವಣೆ ಆಗ್ಬೇಕು. ಬರೀ ನಾವು ಒಂದೇ ತರದ್ದು ಯಾವತ್ತು ಮಾಡಕ್ ಹೋಗ್ಬಾರ್ದು ಸರ್. ನವಣೆ ಹಾಕ್ತೀವಿ, ಜೋಳ ಹಾಕ್ತೀನಿ, ಅದರಲ್ಲಿ ಹಲಸಂದೆ ಬರುತ್ತೆ ಸರ್. ದ್ವಿದಳ ಧಾನ್ಯ ಏನ್ ಬರುತ್ತೆ ಅದನ್ನೆಲ್ಲ ಬೆಳೀತಾ ಹೋಗ್ತೀನಿ ಸರ್. ಅಂದ್ರೆ ಚೆನ್ನಾಗಿ ಮಳೆ ಬಂದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಯಾವುದೇ ಕಾರಣಕ್ಕೆ ಅನುಮಾನನೇ ಇಲ್ಲ ಸರ್, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಾವು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದು ಇದು ಅಂತ ಯಾವುದೇ ಕಾರಣಕ್ಕೆ ತಲೆ ಕೆಡಿಸ್ಕೋಬಾರ್ದು. ಮಾಡಬೇಕು ಅನ್ನೋ ಒಂದು ಇದು ಇರಬೇಕು, ಮಾಡೇ ಮಾಡ್ತೀವಿ ಸರ್. ಈ ಕಳೆದ ವರ್ಷ ಈ ಖುಷ್ಕಿ ಜಮೀನಲ್ಲಿ ಏನ್ ಬೆಳೆ ಇಟ್ಟಿದ್ರೆ ಯಾವ ರೀತಿ ಇಳುವರಿ ಬಂತು ಸರ್? ಅದಕ್ಕೆ ಕಳೆದ ವರ್ಷದಲ್ಲಿ ನಾನು ಜೋಳ ಹಾಕಿದ್ದೆ, ನವಣೆ ಹಾಕಿದ್ದೆ, ಸಜ್ಜೆ ಹಾಕಿದ್ದೆ, ದ್ವಿದಳ ಧಾನ್ಯಗಳಂತಹ ಹೆಸರು ಉದ್ದ ಇವೆಲ್ಲ ಹಾಕಿದ್ದೆ ಸರ್. ಅದರಲ್ಲಿ ಪರವಾಗಿಲ್ಲ ಸರ್. ಯಾಕಪ್ಪ ಅಂದ್ರೆ ಈ ನೈಟ್ರೋಜನ್ ತುಂಬಾ ಪರಿವರ್ತನೆ ಆಗಿದೆ ಸರ್ ಉರುಳಿ ಹಾಕೋದ್ರಿಂದ. ಹಾಗಾಗಿ ಎಲ್ಲ ತುಂಬಾ ನನಗೆ ಸಂತೋಷ ಆಗಿದೆ ಸರ್. ಇದರಲ್ಲಿ ಒಳ್ಳೆ ಒಂದು ಸಾಧನೆ ಮಾಡ್ತೀನಿ ಅನ್ನೋ ಛಲ ನನ್ನಲ್ಲಿದೆ. ಈಗ ನೀರಾವರಿಯಲ್ಲಿ ಅಡಿಕೆ, ಬಾಳೆ ಮತ್ತೆ ತೆಂಗು ಹಾಕಿದೀವಿ ಅಂತಂದ್ರೆ ಅಡಿಕೆ ಎಷ್ಟೆಕರಲ್ಲಿ ನಾಟಿ ಮಾಡಿದ್ರು ಸರ್? ಅಡಿಕೆ 1-9 ಎಕರೆಯಲ್ಲಿ ನಾಟಿ ಆಗಿದೆ ಸರ್. ಇನ್ನು ಕೆಲವು ವರ್ಷಗಳ ನಂತರ ಅದು ಫಸಲು ಬರೋ ಒಂದು ಸಾಧ್ಯತೆ ಇದೆ ಸರ್. ಯಾವುದೇ ಕಾರಣಕ್ಕೆ ನಾನು ಇದುವರೆಗೂ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಸಿಂಪಡಿಸಿಲ್ಲ, ರಾಸಾಯನಿಕ ಔಷಧಿಗಳನ್ನಾದ್ರೂ ನಾನು ಏನು ಮಾಡಿಲ್ಲ. ಒಂದು ಅಂತರದಿಂದ ಅಡಿಕೆಯಿಂದ ಅಡಿಕೆಗೆ 7 ಅಡಿ ಮತ್ತೆ 8 ಅಡಿಗಳ ದಾಯ ಮಾಡಿ ನಾನು ಇಟ್ಟಿದ್ದೀನಿ. ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಅಡಿಕೆ ನಾಟಿ ಮಾಡಿ ಇದು 4 ವರ್ಷ ಮುಗೀತು, 5ನೇ ವರ್ಷ ಕಮೆನ್ಸ್ ಆಗಿದೆ ಸರ್. ಯಾವುದೇ ಕೆಲವರು ಹೇಳ್ತಾರೆ ನುಸಿ ರೋಗ ಅದು ಇದು ಅಂತ, ಯಾವುದೇ ಕಾರಣಕ್ಕೆ ಯಾವ್ದು ರೋಗ ಇರೋದಿಲ್ಲ. ಅದನ್ನ ನೋಡ್ಕೊಳ್ಳೋ ಒಂದು ರೀತಿ ನಾವು, ಯಾಕಪ್ಪ ಅಂದ್ರೆ ಮಕ್ಕಳನ್ನಾಯ್ತು ನಾವು ಬೆಳೆಸೋ ರೀತಿ ಸರ್. ನಾವು ಬಯಸ್ದಂಗಿರಲ್ಲ, ನಾವು ಬೆಳೆಸ್ದಂಗೆ ಸರ್. ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನೋ ಛಲ ನನ್ನಲ್ಲಿದೆ ಸರ್. ಅಡಿಕೆ ಸಸಿ ಎಲ್ಲಿಂದ ತಾಮಂದ್ರೆ ಸರ್? ಭೀಮ್ ಸಮುದ್ರ ಅಂತ ಅಡಿಕೆ ಸೋಸಿ ತಂದಿಲ್ಲ, ನಾನು ಗೋಟ್ ತಂದಿದ್ದೆ. ಗೋಟ್ ತಂದ್ಬಿಟ್ಟು ಅದನ್ನ ಒಂದು ಕಪ್ಪು ಮಣ್ಣಿನಲ್ಲಿ ಒಂದು ಪ್ಯಾಕೆಟ್, 2 ಕೆಜಿ ಪ್ಯಾಕೆಟ್ ಬರುತ್ತೆ ಸರ್, ಅದರಲ್ಲಿ ಹಾಕಬೇಕು. 6 ತಿಂಗಳು ನಾನು ಚೆನ್ನಾಗಿ ನೋಡ್ಕೊಂಡೆ. ಅದಾದ್ಮೇಲೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ನಾನು 1 ವರ್ಷದ ನಂತರ ಸಸಿಯನ್ನ ನಾಟಿ ಮಾಡಿದೆ. ಈಗ 7 ಅಡಿ 8 ಅಡಿ ಅಂತರ ಕೊಟ್ಟಿದ್ದೆ ಅಂತಂದ್ರೆ ಕೆಲವರೆಲ್ಲ 6 ಅಡಿ 7 ಅಡಿ ಈ ತರ ಎಲ್ಲ ಕಡಿಮೆ ಅಂತರ ಕೊಡ್ತಾರೆ. ನೀವು ಒಂದ್ ಸ್ವಲ್ಪ ಅಂತರ 7 ಅಡಿ 8 ಅಡಿ ಕೊಟ್ಟಿದ್ರೆ, ಇನ್ನು ಕೆಲವರು 7, 8, 9 ಕೂಡ ಕೊಡ್ತಾರೆ. ಈ ತರ ಅಂತರ ಹೆಚ್ಚು ಕೊಟ್ಟಷ್ಟು ಏನು ಅನುಕೂಲ ಅಂತೀರಾ ಸರ್? ಅನುಕೂಲ ಇದರಲ್ಲಿ ಏನಪ್ಪ ಅಂತಂದ್ರೆ ನಂದು ಇದೆ. ಯಾವತ್ತೂ ಮನುಷ್ಯನಾದವನು ಸುಮ್ನೆ ನಂದು ಅಗಲವಾಗಿ ಮಾಡೋದ್ಕಿಂತ ಆಳವಾಗಿ ಮಾಡ್ಬೇಕು ಅಂತ. ಸುಮ್ನೆ ಜಾಸ್ತಿ ಇದೆ ನಂದು, ಅಷ್ಟು ಮರ ಇದೆ, ಇಷ್ಟು ಮರ ಇದೆ ಅನ್ನೋದಕ್ಕಿಂತ ನೋಡಿ, ಬೇರು 1ರಿಂದ 1ಕ್ಕೆ ಯಾವುದೇ ಕಾರಣಕ್ಕೆ ಅಟ್ಯಾಚ್ ಆಗಬಾರ್ದು. ಈ ತೆಂಗಿನ ಮರ ಆಗಿರ್ಬೋದು, ಗರಿಯಿಂದ ಗರಿ ಯಾವತ್ತೂ ಟಚ್ ಆಗಬಾರ್ದು ಸರ್, ಹಂಗೆ ಇರಬೇಕು. ಹಾಗಾಗಿ ನಾನು ಇದನ್ನೇ 7 ಅಡಿಯಿಂದ 8 ಅಡಿನೇ ದಾಯ ಮಾಡ್ಕೊಂಡು ಮಾಡಿದ್ದೀನಿ. ಪ್ರಾರಂಭದಲ್ಲಿ ಅಡಿಕೆ ಸಸಿ ನಾಟಿ ಮಾಡ್ಬೇಕಾದ್ರೆ ಗುಂಡಿ ತೆಗೆದ್ಮೇಲೆ ಕೆಲವರೆಲ್ಲ ಕೊಟ್ಟಿಗೆ ಗೊಬ್ಬರ, ಬೇವಿನ ಸೊಪ್ಪು, ಬೇವಿನ ಹಿಂಡಿ ಈ ತರ ಎಲ್ಲ ಕೊಡ್ತಾರೆ. ನೀವೇನಾದ್ರೂ ಈ ತರ ಕ್ರಮಗಳು ಅನುಸರಿಸಿ ನಾಟಿ ಮಾಡಿದ್ರೆ ಹೆಂಗೆ ಸರ್? ನಾನು ವಂಗೆ ಸೊಪ್ಪು, ಬೇವಿನ ಸೊಪ್ಪು 1 ಅಡಿ 1 ಅಡಿ ಹಾಗಲ್ಲ, 1 ಅಡಿ ಹಾಳ ಗುಂಡಿಯನ್ನು ತೆಗೆದು ಅದರಲ್ಲಿ ತುಂಬಿದೆ. ಕೆಲವರು ಹೇಳ್ತಾರೆ ಯಾವತ್ತೂ ಬಾಳೆ ಬಗದಿಡು, ತೆಂಗು ತೇಲಿಡು ಅಂತಾರೆ, ಅಡಿಕೆ ಹಗಿದಿಡಬೇಕಂತೆ. ನಾವು ಇದೇ 1 ಅಡಿ ಆಗಲ್ಲ 1 ಅಡಿ ಆಯಾಳತೆಯಲ್ಲಿ ನಾನು ಇದನ್ನ ನಡೆಸಿದ್ದೀನಿ ಸರ್. ನೀರು ನಿರ್ವಹಣೆ ಎಲ್ಲ ಆ ನೀರು ಕೊಡ್ತಾರೆ, ಡ್ರಿಪ್ ಮಾಡ್ಕೊಂಡಿದ್ರೆ ಸರ್? ಹನಿ ನೀರಾವರಿ ಪದ್ಧತಿಯಲ್ಲಿ ನಾನು ಇದನ್ನ ಅಳವಡಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಈಗ ನಿಮ್ಗೆಲ್ಲರಿಗೂ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತು ಸರ್ ರೈತರ ಸಮಸ್ಯೆ ಏನು ಅಂತ. ಹಾಗಾಗಿ ನಾನೇನ್ ಮಾಡ್ತೀನಿ, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ. ಎಲ್ಲ ಹುಲ್ಲು ಎಲ್ಲ ತುಂಬಾ ಕಳೆ ಆಗುತ್ತೆ, ಈಗಿನ ಲೇಬರ್ ಇದರಲ್ಲಿ ತುಂಬಾ ಕಷ್ಟ ಆಗ್ತಿದೆ ಸರ್. ಹಾಗಾಗಿ ನಾನು ಹನಿ ನೀರಾವರಿ ಪದ್ಧತಿಯಲ್ಲ ಇದನ್ನೆಲ್ಲ ಮಾಡ್ತಾ ಹೋಗ್ತಿದ್ದೇನೆ. ಇದಕ್ಕೆಲ್ಲ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ, ವರ್ಷಕ್ಕೊಂದ್ಸರಿ 2 ಸರಿ ಎಲ್ಲ ರೈತರು ಕೊಡ್ತಾರೆ. ಮೇಲ್ ಗೊಬ್ಬರ ಎಲ್ಲ ಯಾವ ರೀತಿ ಕೊಡ್ತಾರೆ? ನಮ್ಮ ರೈತ ಬಾಂಧವರಲ್ಲಿ ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೆ 3 ವರ್ಷಗಳ 3ರಿಂದ 4 ವರ್ಷಗಳ ನಂತರ ನೀವು ಏನಾದ್ರೂ ಬೇಕಾದ್ರೆ ಕೊಡಿ. ಅಲ್ಲೇವರೆಗೂ ಯಾವುದೇ ಕಾರಣಕ್ಕೆ ನೀವು ರಾಸಾಯನಿಕ ಗೊಬ್ಬರವನ್ನಾಯ್ತು ಇನ್ನೊಂದು ಮತ್ತೊಂದು ಯಾರ ಮಾತು ಕೇಳಕ್ ಹೋಗ್ಬೇಡಿ. ದಯಮಾಡಿ ಯಾವ್ದು ಕೊಟ್ಟಿಗೆ ಗೊಬ್ಬರ, ಸಾವಯವ ಕೃಷಿಯಲ್ಲೇ ಇದನ್ನ ಮಾಡ್ಬೇಕು ಅಂತ ಇಷ್ಟಪಡ್ತೇನೆ ಸರ್. ಯಾಕಪ್ಪ ಅಂದ್ರೆ ಇದು ಮುಂದೆ ನಾವೇನೋ ಕೊಟ್ಬಿಡುದು, ನಂದು ಮರ ಐತೆ ಹಾಗಿದೆ ಹೀಗಿದೆ ಅಂತ, ಅದು ಕಿರುಗಣ್ಣು ಅಂತ ಬೀಳ್ಬೇಕು ಸರ್. ಅದು ಯಾವತ್ತು 1 ಅಡಿ 1/2 ಅಡಿ ಹಿಂಗೆ ಬೀಳಕ್ ಹೋಗ್ಬಾರ್ದು, ಕಿರುಗಣ್ಣು ಬೀಳ್ಬೇಕು. ಯಾವತ್ತು ಕೆಲವರು ಹೇಳ್ತಾರೆ ತುಂಬಾ ನೆರಳಲ್ಲಿ ಬೀಳ್ದು, ಯಾವುದೇ ಕಾರಣಕ್ಕೆ ನೆರಳಲ್ಲಿ ಇರಬೇಕು, ಅದರಲ್ಲಿ ಇರಬೇಕು ಅಂತ ಏನಿಲ್ಲ ಸರ್. ನೀವು ಮಕ್ಕಳು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಹಾ ಹೂ ಅಂತ ತೋರಿಸ್ತಾರೆ. ಬಟ್ ನಮಗೆ ಮಾತಾಡ್ಸೋದು ಏನಪ್ಪ ಅಂದ್ರೆ ಗಿಡ ಮರಗಳು ಏನ್ ಹೇಳ್ತವೆ ಅಂದ್ರೆ ಆ ಕಲರ್ ತೋರಿಸುತ್ತೆ ಸರ್, ಆ ಒಂದು ಬಣ್ಣ ಬದಲಾಗುತ್ತೆ, ಅದರಲ್ಲೇ ನಾವು ತಿಳ್ಕೊಬೇಕು ಏನು ಅಂತ. ಅದು ತುಂಬಾ ಚೆನ್ನಾಗಿ ನನಗೆ ಅದರಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ, ನನ್ನನ್ನು ನಾನು ಅದರಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಇದೆಲ್ಲ ಸ್ವಲ್ಪ ನನಗೆ ಚೆನ್ನಾಗಿ ಪರಿಚಿತವಾಗಿದೆ ಸರ್.

ಸರ್, ಮೊದಲೇ ಬಾಳೆ ಬಂದ್ಬಿಟ್ಟು ನಂಗೆ ಒಂದು ಬಾಳೆಗೊನೆ ಕಡಿಮೆ ಅಂದ್ರೆ 15-18 ಕೆಜಿ ವರೆಗೂ ಬಂದಿದೆ. ತುಂಬಾ ಚೆನ್ನಾಗಿ ಲಾಭದಾಯಕವಾಗಿದೆ. ಕಡಿಮೆ ಅಂತ ಅಂದ್ರೆ 35-40 ರೂಪಾಯಿ ವರೆಗೂ ನಾನು ಅದನ್ನ ಮಾರ್ಕೆಟಿಂಗ್ ಮಾಡಿದ್ದೇನೆ. ಅಲ್ಲೇ ಬರ್ತಾರೆ ಸರ್, ಜಮೀನಲ್ಲೇ ಬರ್ತಾರೆ, ಅಲ್ಲೇ ಅಮೌಂಟ್ ಅಲ್ಲೇ ಕೊಡ್ತಾರೆ, ಅಲ್ಲೇ ತೂಕ ಮಾಡ್ತಾರೆ, ಯಾವುದೇ ಮೋಸ ಇಲ್ಲ, ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್. ಪುಟ್ಬಾಳೆ ಅಷ್ಟೊಂದು ಕೆಜಿ ತೂಕ ಬರುತ್ತಾ ಸರ್? ಅನುಮಾನನೇ ಇಲ್ಲ ಸರ್. ಕೆಲವು ಹೇಳ್ತಾರೆ 8-9-10 ಕೆಜಿ ಒಳಗೆ ಬರುತ್ತೆ ಅಂತಾರೆ. ನನ್ನ ಜಮೀನಿನಲ್ಲಿ 18 ಕೆಜಿ ವರೆಗೂ ನಾನು ಪುಟ್ಬಾಳೆಯನ್ನು ಬೆಳೆದಿದ್ದೇನೆ. ಬೇಕಾದ್ರೆ ತೋರಿಸ್ತೇನೆ ಸರ್ ಅದನ್ನ ಹೆಂಗೆ ಮಾಡಬೇಕು ಅಂತ ನಮ್ಮ ರೈತ ಬಾಂಧವರಿಗೆ. ರೈತ ಬಾಂಧವರು ದಯಮಾಡಿ ಹೇಳ್ತೀನಿ, ರೈತ ಬಾಂಧವರು ಯಾವುದೇ ಕಾರಣಕ್ಕೆ ತಮ್ಮ ಮಕ್ಕಳನ್ನ ಆ ಕಡೆ SSLC ಫೇಲ್ ಆದ ಪಾಸ್ ಆದ ಇದೆಲ್ಲ ಬೇಡ, ಜೀವನ ಮಾಡಕ್ಕೆ ಇದೊಂದೇ ಅಂತ ಏನಿಲ್ಲ, ನಾನಾ ಥರ ಮಾರ್ಗಗಳಿದ್ದಾವೆ, ಜಮೀನಿಗೆ ಬರ್ರಿ. ಯಾಕಪ್ಪ ಅಂದರೆ ಕೃಷಿ ತನ್ನ ಕರೆಯುತ್ತೆ ಬಿಟ್ರೆ ಎಲ್ಲೋ ಯಾವ್ದೋ ಒಂದು ಕಂಪ್ನಿಗೆ ಹೋಗ್ತೀವಿ, ಕಂಪ್ನಿ ಈ ಕಂಪ್ನಿ ಎಲ್ಲ ಜಂಪ್ ಆಗ್ತಾ ಇರ್ತೀವಿ, ಆದ್ರೆ ಕೃಷಿ ಆಗಲ್ಲ. ನೀನೇನೇ ಮಾಡು ನಾನು ಇದ್ದೇನೆ ಅಂತ ಹೇಳುತ್ತೆ ಸರ್. ಅದ ಈ ಏಲಕ್ಕಿ ಬಾಳೆ ಯಾವ ಸಮಯದಲ್ಲಿ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತೀರ? ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಏನ್ ಮಾಡ್ತೇನೆ, ಈಟ ಒಂದು ಟೈಮ್ ನೋಡ್ಕೊಂಡು ಗೊಬ್ಬರ ಹಾಕ್ಬೇಕಾಗುತ್ತೆ ಸರ್. ಅದ್ರಲ್ಲಿ ಕರೆಕ್ಟ್ ಬಂತು ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಚೆನ್ನಾಗಿ ಬಂದ್ಬಿಡುತ್ತೆ ಸರ್. ದಸರಾ ದೀಪಾವಳಿ ಸಮಯದಲ್ಲಿ ಕಟಾವ್ ಆದ್ರೆ ಒಳ್ಳೆ ಬೆಲೆ ಸಿಗುತ್ತಂತೀರ ಸರ್? ಅದ್ರಾಗ ದಸರಾದಲ್ಲಿ ಅಂತೂ ಬಂದೇ ಬರುತ್ತೆ ಸರ್. ಅದನ್ನ ಹಾಕೋ ಒಂದು ಇದು ಗೊತ್ತಿರಬೇಕು ಅಷ್ಟೇ, ನಾನು ಮಾಡ್ತೇನೆ ನಾನು ಹೋಗ್ತೇನೆ ಅನ್ನೋದು ಬೇಡ. ಈಗ ಒಂದೊಂದು ಸಂದರ್ಭ ನೋಡ್ಕೊಂಡು ಹಾಕೋದ್ರಿಂದ ಈಗ ಹಾಕಿದೀವಿ ಅಂದ್ರೆ 8-10 ಎರಡು ಇದಕ್ಕೆ ಬರ್ತದೆ ಅನ್ನೋದೊಂದು ಯುಗಾದಿ ಹಬ್ಬ ಆಗಿರ್ಬೋದು, ನಮ್ಮ ಸಾಂಪ್ರದಾಯಿಕ ಹಬ್ಬಗಳ ಮಧ್ಯಂತರದಲ್ಲಿ ಬಂದ್ರೆ ಇದು ಒಳ್ಳೆ ಲಾಭದಾಯಕವಾಗಿರುತ್ತೆ ಸರ್. ಅಂದ್ರೆ ನಾವು ನಾಟಿ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕು, ಈ ದಸರಾ ದೀಪಾವಳಿ ಯುಗಾದಿ ಈ ಟೈಮಿಗೆ ಬರಂಗೆ ಬೆಳೆ ನಾಟಿ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ. ಹೌದು, ಆದಷ್ಟು ನಾನು ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಜೂನ್ ಮತ್ತೆ ಜುಲೈನಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ ಸರ್. ಯಾಕಪ್ಪ ಅಂದ್ರೆ ಇದು ಒಂದು ಮಳೆಗಾಲ ಆಗಿರೋದ್ರಿಂದ ಸುಳಿಗೆ ನೀರು ಬೀಳಬೇಕು ಸರ್. ಯಾವುದೇ ಒಂದು ಫಸಲು ಚೆನ್ನಾಗಿ ಬರಬೇಕು ಅಂದ್ರೆ ನಾನು ಎಷ್ಟೋ ಗೊಬ್ಬರ ಹಾಕ್ತೀನಿ, ಎಷ್ಟೋ ಮೆಡಿಸಿನ್ ಬಿಡ್ತೀನಿ ಅನ್ನೋದಕ್ಕಿಂತ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸುಳಿಗೆ ನೀರು ಬಿದ್ದವಷ್ಟು ಅದರಲ್ಲಿರೋ ಕ್ರಿಮಿಕೀಟಗಳು ನಾಶವಾಗಿ ಅದು ಬೆಳೆಯೋಕೆ ಅನುಕೂಲ ಆಗುತ್ತೆ ಬಿಟ್ರೆ ಇನ್ನ ನಾನು ಅದು ಇದು ಅಂತ ಹಾಕೋದು ಚೆನ್ನಾಗಿರೋದಿಲ್ಲ ಸರ್. ಅಂದ್ರೆ ಈ ಬಾಳೆಗೆ ಮಾರ್ಕೆಟ್ ಸಮಸ್ಯೆ ಇಲ್ಲ, ಒಳ್ಳೆ ಬೆಲೆ ಸಿಗ್ತದೆ. ನೀವೆಲ್ಲ ಏನು ಬೆಲೆಗೆ ಮಾರಾಟ ಮಾಡಿದ್ರಿ ಸರ್? ನಾನು ಒಂದು ಕೆಜಿಗೆ 35 ರೂಪಾಯಿವರೆಗೂ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನನ್ನ ಜಮೀನಿನಲ್ಲಿ 1800 ಗಿಡಗಳಿದಾವೆ, ಅದರಲ್ಲಿ ಕೆಲವು ಚಿಕ್ಕವು ಎಲ್ಲ ಈಗ ಒಂದೇ 5 ಬೆರಳು ಒಂದೇ ಸಾಮಾನ್ಯ ಇರಲ್ಲ ಸರ್, ಕೆಲವು ಹಾಗೆ ಹೀಗೆ ಇರುತ್ತೆ. ಆದ್ರೆ ಮೆಜಾರಿಟಿ ನನ್ನ ಜಮೀನಿನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಬಾಳೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗೋ ಅಂತ ರೀತಿಯಲ್ಲಿ ಬೆಳೆದಿದೆ ಸರ್. ಈ ಬಾಳೆಗೆಲ್ಲ ಎಷ್ಟು ಖರ್ಚು ಮಾಡಿದ್ರಿ, ನಿಮ್ ಖರ್ಚೆಲ್ಲ ತೆಗೆದು ಎಷ್ಟು ಆದಾಯ ಬಂತು ಸರ್? ಒಂದು ಕಂದಿಗೆ ನಾನು ಲೆಕ್ಕ ಹಾಕಿದ ಪ್ರಕಾರ ಯಾವುದೇ ಒಂದು ಒಂದು ಕಲ್ಲು ಬಿಸಾಟಿದ್ರು ಲೆಕ್ಕ ಮಾಡಿ ಬಿಸಾಡ್ಬೇಕು ಅಂತಾರೆ ಸರ್, ಯಾವುದೇ ಒಂದು ಬಿಸಾಡ್ಬೇಕಾದ್ರು. ಹಾಗೆ ಒಂದು ಕಂದಿಗೆ ನನಗೆ ಎಲ್ಲ ಸೇರಿ ತಂದಿದ್ದು ಲೇಬರ್ ಚಾರ್ಜು ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಸೇರಿ 20 ರೂಪಾಯಿ, ಅರ್ಧಕ್ಕರ್ಧ ಸರ್, 50-50. ಅದು ನಾನು 20 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಅಂದ್ರೆ 100% 40-45 ರೂಪಾಯಿ ಅದ್ರಾಗ ಅನುಮಾನನಿಲ್ಲ, ಆ ತರ ತಗೊಂಡಿದ್ದೇನೆ ಸರ್. ನಾನು ಇವತ್ತು ಅದನ್ನ ಪ್ರೂವ್ ಮಾಡಿ ತೋರಿಸಿದ್ದೀನಿ, ನನಗೆಲ್ಲೋ ಮನಸ್ಸಲ್ಲಿ ತುಂಬಾ ಖುಷಿ ಇದೆ ಸರ್, ಕೃಷಿಯಲ್ಲಿ ಖುಷಿ ಇದೆ ಸರ್. ಈಗ ಅಡಿಕೆ ಬಾಳೆ ಎಲ್ಲ ಯಶಸ್ವಿಯಾಗಿ ಚೆನ್ನಾಗಿ ಬೆಳೀತಾ ಇದ್ರ, ಇತ್ತೀಚೆಗೆ ಈ ಅಡಿಕೆ ಬೆಳೆಯರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತಾ ಇದೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ ಸರ್? ತಮಗೆ ಗೊತ್ತಿರೋದ್ರಂಗೆ ಇತ್ತೀಚೆಗೆ ನಡೆದ ಒಂದು ಕರೋನಾ ಇದರಲ್ಲಿ ಎಲ್ಲೋ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಇದ್ದಂತವ್ರು ಬೇಡಪ್ಪ ಆದ್ರೂ ಸಹವಾಸ ಅಂತ ಬಂದ್ರು. ಹಾಗೆ ನೋಡಿ ಸರ್, ಇದು ಆಗೋದು ಯಾವುದೇ ಕಾರಣಕ್ಕೆ ಮಾರ್ಕೆಟಿಂಗ್ ಅಲ್ಲಿ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ಜನಸಂಖ್ಯೆ ಹಾಗೆ ಹೆಚ್ಚುತ್ತಿದೆ ಸರ್. ಒಂದಕ್ಕೆ ಹೋಗ್ತಾ ಇಲ್ಲ, ಇದು ಮೆಟ್ಟದೆ ಪ್ರತಿಯೊಂದಕ್ಕೂ ಅಳವಡಿಸ್ಕೊಳ್ತಿದ್ದಾರೆ. ಜನಸಂಖ್ಯೆ ಹೆಚ್ಚಾದಷ್ಟು ಅದ್ರ ಪ್ರಾಡಕ್ಟ್ನ ಹಾಗೆ ಬರ್ತಿದೆ ಸರ್, ಯಾವುದೇ ಅನುಮಾನ ಇಲ್ಲ ಸರ್ ಇದರಲ್ಲಿ. ಈ ಅಡಿಕೆ ಬಾಳೆ ಜೊತೆಗೆ ತೆಂಗು ಬೆಳೀತಾ ಇದೆ ಅಂತಂದ್ರೆ, ಆ ತೆಂಗಿನ ಗಿಡ ಎಷ್ಟಿದಾವೆ ಸರ್? 300 ತೆಂಗಿನ ಗಿಡ ಇದೆ, ತಾತರ ಕಾಲದಲ್ಲಿ ಬೆಳೆದಿದ್ದಂತದ್ದು. ಅದು ನೋಡಿ ಸರ್, ಈಗ ವೃಕ್ಷಗಳು ಹೇಗಪ್ಪ ಅಂತಂದ್ರೆ, ಅದ್ ಪ್ರತಿಯೊಂದು ಒಂದು ವೃಕ್ಷ ನಿನ್ನ ತಲೆ ಮೇಲೆ, ನನಗೆ 6-7 ವರ್ಷಗಳ ಕಾಲ ನಿನ್ನ ತಲೆ ಮೇಲೆ ನೀರೊತ್ತು, ನನಗೆ ನನ್ನ ಬುಡುಕಾಕು, ನಿನ್ನ ಜೀವನ ಪೂರ್ತಿ ನಾನು ಸಾಕ್ತೀನಿ ಅಂತ ಹೇಳುತ್ತೆ ಸರ್. ಒಂದು ಗಿಡಕ್ಕೆ ಕಡಿಮೆ ಅಂದರೆ 300-400 ತೆಂಗಿನಕಾಯಿ ಬರುತ್ತೆ, ಅದು 5-10 ರೂಪಾಯಿ ಹೋದ್ರೂ ಲಾಭನೇ ಸರ್. ಅದ್ರ ಪೀಸೆಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಪ್ರತಿಯೊಂದು ಕೆಳಗಡೆ ಬಿತ್ತು ಅದಕ್ಕೆ ಆಲ್ರೆಡಿ ಮಾರ್ಕೆಟಿಂಗ್ ಇರುತ್ತೆ. ಮೊಟ್ಟೆ ನಾವು ಒಂದು ಮೊಟ್ಟೆ 1 ರೂಪಾಯಿ 1.5 ರೂಪಾಯಿ ಕೊಡ್ತೀವಿ, ಅಲ್ಲಿ ಬಂದು ಕೊಬ್ಬರಿ ಮಾಡ್ಕೊಳ್ತೀವಿ, ನಮ್ಗೆ ಏನ್ ಬೇಕೋ ಅದೊಂದು ತುಂಬಾ ಅನುಕೂಲ ಸರ್. ಅದು ಈ ತೆಂಗಿನ ಗಿಡ ಚೆನ್ನಾಗಿ ಇಳುವರಿ ಬರಬೇಕು, ಚೆನ್ನಾಗಿ ಕಾಯಿ ಬರ್ಬೇಕಂದ್ರೆ ಅದನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕಾಗತ್ತೆ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇರೋ ಸರ್? ಅದನ್ನ ನಿರ್ವಹಣೆ ಮಾಡೋದ್ರಿಂದ 6-7 ವರ್ಷಗಳ ಕಾಲ ನಿರ್ವಹಣೆ ಮಾಡ್ಲೇಬೇಕು. ಆ ನಿರ್ವಹಣೆ ಮಾಡ್ಬೇಕು ಅಂದ್ರೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದೇನೆ, ಆ ಒಂದು ನನಗೆ ಏನು ಸಂಬಳ ಅಂತ ಬರುತ್ತೆ ಅದನ್ನ ಪ್ರತಿಯೊಂದು ನನ್ಗೆ ಕಡಿಮೆ ಆದ್ರೂ ಪರವಾಗಿಲ್ಲ, ನನ್ನ ಹೊಟ್ಟೆ ಕಡಿಮೆ ಆದ್ರೂ ಪರವಾಗಿಲ್ಲ, ನನ್ನ ಗಿಡ ಮರಗಳು ಚೆನ್ನಾಗಿರ್ಬೇಕು, ನನ್ನ ಪರಿಸರ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನ ನಿರ್ವಹಣೆ ಮಾಡ್ತಿದ್ದೇನೆ ಸರ್. ನೀರಾವರಿ ತುಂಬಾ ಚೆನ್ನಾಗಿ ಇರುತ್ತೆ ಸರ್, ಯಾವುದೇ ಕಾರಣಕ್ಕೆ ಮುಂದೆ ತೊಂದರೆ ಆಗಲ್ಲ ಅನ್ನೋ ಒಂದು ಇದು ನನ್ನಲ್ಲಿ ಇದೆ ಸರ್.